ನಮಸ್ಕಾರ ಆಕಾಶವಾಣಿ ಕೇಳುವ ಎಲ್ಲ ರೈತ ಬಾಂಧವರಿಗೆ. ಸೊ ರೈತ ಬಾಂಧವರೇ, ಇವಾಗ ನಾನು ಹವಾಮಾನದ ಮುನ್ಸೂಚನೆ ಮತ್ತು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈ ಮುಂಗಾರಿನ ಹಂಗಾಮಿನಲ್ಲಿ ಇತ್ತಿತ್ತಲಾಗಿ ತುಂಬಾ ಒಳ್ಳೆ ಮಳೆ ಆಗ್ತಾ ಇದೆ. ಒಳ್ಳೆ ಮಳೆಕ್ಕಿಂತ ಇನ್ನೂ ಜಾಸ್ತಿ ಮಳೆ ಆಗಿ ಸ್ವಲ್ಪ ರೈತರಿಗೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಮುಂಗಾರು ಮಳೆ ಪ್ರಾರಂಭವಾಗಿ ಜೂನ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಜೂನ್ ತಿಂಗಳಲ್ಲಿ ನಮಗೆ ಅತಿ ಕೊರತೆಯನ್ನ ಎದ್ದು ಕಂಡಿತು ಮುಂಗಾರು ಮಳೆಯಲ್ಲಿ. ಅದಾದ ನಂತರ ಈ ಕಳೆದ ಒಂದು 15 ದಿವಸಗಳಲ್ಲಿ ನಮಗೆ ಸತತವಾಗಿ ಮಳೆ ಬರುತ್ತಿರೋದ್ರಿಂದ ರೈತ ಬಾಂಧವರಿಗೆ ಅನಾನುಕೂಲಗಳು ಜಾಸ್ತಿ ಆಗ್ತಾ ಇದಾವೆ. ರೈತ ಬಾಂಧವರೇ, ಇನ್ನು ಮುಂದೆ ಅಂದ್ರೆ ಇನ್ನು ಎಷ್ಟು ದಿವಸ ಇದೇ ತರ ಬರ್ತೈತಪ್ಪ ಅಂತ ತಮಗೆಲ್ಲ ಡೌಟ್ ಇರ್ಬೋದು. ಸೊ ಇನ್ನು ಮುಂದಿನ ಒಂದು 4-5 ದಿವಸದಲ್ಲಿ ಕಳೆದ ಒಂದು ವಾರದಲ್ಲಿ ಯಾವ ತರ ನಮಗೆ ಅತಿ ಹೆಚ್ಚು ಮಳೆ ಬಂತು, ಸೊ ಆತರ ಒಂದು ಮಳೆ ಬರುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇದಾವೆ. ಸೊ ಒಂದಿಷ್ಟು ರೈತ ಬಾಂಧವರು ನೆರಳವಾಗಬಹುದು. ಹಾಗೇನೆ ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ತಾವೇನ್ ಮಾಡೋಕಪ್ಪ ಅಂತಂದ್ರೆ, ಈಗ ಕಸ ಜಾಸ್ತಿ ಬೆಳೆದಿರುತ್ತೆ, ಕಸದ ಜಾಸ್ತಿ ಬೆಳೆದಿರುತ್ತೆ. ಸುಮಾರು 35 ಅಥವಾ 40 ದೀಡ್ ತಿಂಗಳದ್ ಬೆಳೆ ಇತ್ತಂತಂದ್ರೆ ನಮ್ಮ ಕಸದ ಎಣ್ಣೆ ಹೊಡೆಯಕ್ಕೆ ಅನುಕೂಲ ಆಗಲ್ಲ. ಈಗ ಬಾಳ ಆದ್ರೆ ಒಂದ್ 25-30 ದಿವಸದ ಒಳಗಡೆ ಇತ್ತಪ್ಪ ಅಂತಂದ್ರೆ ಅವಾಗ ಮಾತ್ರ ನಾವು ಈ ಕಸದ ಎಣ್ಣೆ ಹೊಡೆದ್ರೆ ಕಸವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಐತಿ. ಈಗ ಹತ್ತಿ ಬೆಳೆಯಲ್ಲಿ ನಾವ್ ಏನ್ ಮಾಡ್ತೀವಿ, ಕಸದ ಎಣ್ಣೆ ಉಪಯೋಗ ಮಾಡ್ಬೇಕಪ್ಪ ಅಂತಂದ್ರೆ ಹತ್ತಿ ಬೆಳೆ ಸುಮಾರು 20-25 ದಿವಸದ ಮಾತ್ರ ಇರಬೇಕು. ಅಂದ್ರೆ ಆ ಕಸದ ಎಲೆಗಳು 2-3 ಎಲೆದ ಒಂದು ಮಾತ್ರ ಹಂತದಲ್ಲಿ ಇರಬೇಕು. ಅಂದ್ರೆ ಕಸ ದೊಡ್ಡದಾಗಿ ಬಲ್ತಿತ್ತಂದ್ರೆ ಈ ಕಸದ ಎಣ್ಣೆ ಹೊಡೆದ್ರೆ ಅದು ಅನುಕೂಲ ಆಗಲ್ಲ. ಆ ಕಸದ ಎಣ್ಣೆ ಯಾವ್ದಪ್ಪ ಅಂತಂದ್ರೆ ಪೆರಿಥಿಯೋಬ್ಯಾಕ್ ಸೋಡಿಯಂ ಅಂತ ಹೇಳ್ತೀವಿ, 10 EC, ಅದು 300 ml ಒಂದು ಎಕರೆಗೆ. ಆ 300 ml ಪೆರಿಥಿಯೋಬ್ಯಾಕ್ ಸೋಡಿಯಂ ಅನ್ನ ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ಈ ಒಂದು ಎಕರೆಗೆ ಆಗುವಷ್ಟು ನಾವು ಸಿಂಪರಣೆಯನ್ನ ಮಾಡ್ಬೇಕು ರೈತ ಬಾಂಧವರೇ. ಈಗ ಅದೇ ರೀತಿ ನಾವು ಹತ್ತಿಯಲ್ಲಿ ಮಳೆ ಚೆನ್ನಾಗಾಗಿದೆ ಆಮೇಲೆ ಗೊಬ್ಬರ ಕೊಡ್ಬೇಕು ಇಂಪಾರ್ಟೆಂಟ್ ಆಗಿ. ಯಾಕಂದ್ರೆ ಈ ಜಾಸ್ತಿ ಮಳೆ ಆಗೋದ್ರಿಂದ ಪೋಷಕಾಂಶಗಳ ಒಂದು ಕೊರತೆ ಎದ್ದು ಕಾಣ್ತಾ ಇರುತ್ತೆ ಬೆಳೆಗಳಲ್ಲಿ. ಸೊ ಅದಕ್ಕಾಗಿ ಇಮಿಡಿಯೇಟ್ ಆಗಿ ತಾವೆಲ್ಲ ಎಲ್ಲಾ ಬೆಳೆಗಳಲ್ಲಿ ಗೊಬ್ಬರ ಕೊಡೋದು ಒಂದು ಕೈಗೊಳ್ಳ್ರೆ. ಈಗ ಹತ್ತಿಯಲ್ಲಿ ನಾವು ಏನ್ ಮಾಡೋಕಪ್ಪ ಅಂತಂದ್ರೆ 1 ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ಅನ್ನ ಕೊಡ್ಬೇಕಾಗತ್ತ ಮೇಲು ಗೊಬ್ಬರವಾಗಿ. ಹಾಗೇನೆ ಹತ್ತಿಯಲ್ಲಿ ನಮ್ಗೆ ಆ ರಸ ಹೀರುವ ಕೀಟಗಳ ಹಾವಳಿ ಜಾಸ್ತಿ ಆಗಿದೆ ಈಗ. ಯಾಕಂದ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ ಎಲ್ಲ ಕಡೆ. ಸೊ ಅದಕ್ಕಾಗಿ ಈಗ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆಯಿಂದ ಸ್ವಲ್ಪ ಹುಳುಗಳ ಸಂಖ್ಯೆನ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಅದರಲ್ಲಿ ರಸ ಹೀರುವ ಕೀಟಗಳ ಒಂದು ಹಾವಳಿ ಯಥೇಚ್ಛವಾಗಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಈ ರಸ ಹೀರುವ ಕೀಟದ ಹಾವಳಿ ನಿಯಂತ್ರಣಕ್ಕಾಗಿ ನಾವು 1 ಎಕರೆಗೆ 250 ml ವಿಪ್ರೋನಿಲ್ ಅಂತ ಹೇಳ್ತೀವಿ, 5% ಹೆಚ್ಚಿ ರೂಪದಲ್ಲಿ ಸಿಗ್ತೈತಿ. ಅದನ್ನು ಸುಮಾರು 250 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಹಾಗೇನೆ ಶೇಂಗಾ ಬೆಳೆಯಲ್ಲಿಯೂ ಸಹ ನಾವು ಸಾರಜನಕ ಹಾಕ್ಬೇಕು, ಅದು 5 kg ಅನ್ನ ಹಾಕ್ಬೇಕು. ಆಮೇಲೆ ಶೇಂಗಾ ಬೆಳೆಯಲ್ಲಿ ಈಗ ಮಳೆ ಜಾಸ್ತಿ ಬರುವುದರಿಂದ ಎಲೆ ಚುಕ್ಕಿ ರೋಗ ಸಾಮಾನ್ಯವಾಗಿ ಬಂದೇ ಬರ್ತಾ ಇರುತ್ತೆ. ಆಮೇಲೆ ತುಕ್ಕು ರೋಗ ಬರುತ್ತೆ. ಸೊ ಅದಕ್ಕಾಗಿ 2 gram ಕ್ಲೋರೋಥಲೋನಿಲ್ ಅಂತ ಹೇಳ್ತೀವಿ ಕವಚ, ಅದು ಪ್ರತಿ ಲೀಟರ್ನಲ್ಲಿ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನ ಮಾಡ್ಬೇಕು. ಆಮೇಲೆ ತೊಗರಿ ಬೆಳೆಗೆ ಬಂದ್ರೆ ಸುಮಾರು ಅದು ಸಹ ತೊಗರಿ ಬೆಳೆಯಲ್ಲಿ ನಮಗೆ ಈಗ ಆಲ್ರೆಡಿ 1.5 ತಿಂಗಳು ಅಥವಾ 1.5 ತಿಂಗಳ ಮೇಲಿನ ಒಂದು ಬೆಳೆ ಇದೆ ತೊಗರಿಯಲ್ಲಿ. ಕಸನು ದೊಡ್ಡದಾಗಿರುತ್ತೆ, ಕಸ ದೊಡ್ಡದಾಗಿರ್ಲಿಲ್ಲ 25 ದಿವಸದ ಮಾತ್ರ ಬೆಳೆ ಇತ್ತಪ್ಪ ಅಂತಂದ್ರೆ ಆ ತೊಗರಿಯಲ್ಲಿಯೂ ಸಹ ತಾವು ಈ ಕಸದ ಎಣ್ಣೆಯನ್ನ ಉಪಯೋಗ ಮಾಡಬಹುದು. ಅದು ಯಾವ್ದಪ್ಪ ಅಂತಂದ್ರೆ 400 ml ಎಮಿಜೆತಾಫೈರ್ 10 SL ರೂಪದಲ್ಲಿ ಸಿಗ್ತೈತಿ. ಇದು 1 ಎಕರೆಗೆ ತಾವು ಸಿಂಪರಣೆಯನ್ನ ಮಾಡ್ಬೇಕು. ರೈತ ಬಾಂಧವರು ನೆನ್ಪಿಟ್ಟುಕೊಡ್ರಿ, 20-25 ದಿವಸದ ಮಾತ್ರ ಬೆಳೆ ಇರಬೇಕು. ಆಮೇಲೆ ಎಳಿ ಕಸ ಇರಬೇಕು, ಕಸ ಏನಾರ ಬಲ್ತಿತ್ತಂದ್ರೆ ಈ ಕಳೆನಾಶಕದಿಂದ ಅದನ್ನ ಹತೋಟಿ ಮಾಡಲು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೇನೆ ನಾವು ತೊಗರಿಯಲ್ಲಿ ಸ್ವಲ್ಪ ಸತುವಿನ ಸಲ್ಫೇಟ್ ಹಾಕಿದ್ರೆ ಉತ್ತಮ ಆಗ್ತೈತಿ ಈಗ. ಯಾಕಂದ್ರೆ ಅದು 6 kg ಪ್ರತಿ ಎಕರೆಗೆ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಮಣ್ಣಿನಲ್ಲಿ ಎರಚಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಒಳ್ಳೆ ಇಳುವರಿ ಬರಲು ಸಾಧ್ಯವಾಗುತ್ತೆ. ಹಾಗೇನೆ ಈಗ ಸೂರ್ಯಕಾಂತಿಯಲ್ಲಿ ನಾವು ಸಾಮಾನ್ಯವಾಗಿ ತಾವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇರ್ತೀರ, ಅದರ ಜೊತೆಗೆ 4 kg ಸತುವಿನ ಸಲ್ಫೇಟ್ ನಾವು ಬಳಸಿದ್ರೆ ಉತ್ತಮ ಇಳುವರಿ ಬರಲು ಸಾಧ್ಯ ಆಗುತ್ತೆ. ಹಾಗೇನೆ ಈಗ ಹೆಸರಿಗೆ ಬಂದ್ರೆ ಹೆಸರಿನಲ್ಲಿಯೂ ಸಹ ಈ ಒಂದು ಪೋಷಕಾಂಶಗಳ ಕೊರತೆ ಇರುತ್ತೆ. ಈಗ ಅದು ಆಲ್ರೆಡಿ ಹೂವಾಡುವಂತ ಒಂದು ಕೈ ಕಟ್ಟುವ ಹಂತದಲ್ಲಿದೆ. ಅದಕ್ಕಾಗಿ ಒಂದಿಷ್ಟು ಪೋಷಕಾಂಶಗಳ ನಿರ್ವಹಣೆಯನ್ನ ನಾವು ಮಾಡ್ಬೇಕಪ್ಪ ಅಂತಂದ್ರೆ 19-19 ಅಂತ ಹೇಳ್ತೀವಿ, 94. ಸೊ ಇದು 10 gram ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಿದರೆ ಪೋಷಕಾಂಶಗಳ ಕೊರತೆಯನ್ನ ನೀಗಿಸಬಹುದು.

ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಗೀತೆ. ಬಿಡನೆಂದೋ ರಾಜ್ಯಗಳು ಸಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಕದ್ದುಗೆ ಮುಕುಟಗಳು ರಾಜ್ಯಗಳು ಸಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಕದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಟ್ಟುಳುವುದ ನಮ ಬಿಡುವುದೇ ಇಲ್ಲ ತುಳುವುದ ನವ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ